ಈ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. सूखा हो या बेमौसम की बरखा हो, कीड़ा लगे खेत में या दुविधा हो, बहुत ही कम प्रीमियम पे पूरी हो भरपाई, फसल बीमित रहे कटाई के बाद भी भाई. हाँ, ऋणी या अऋणी अब हर किसान लाभ उठाए, एक मौसम मकदर है सब किसान बीमा कराए, प्रधानमंत्री फसल बीमा योजना से हर किसान मुस्काए. कृषि और किसान कल्याण मंत्रालय द्वारा किसान हित में जारी. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ ನ ಆಸರೆಯು, ಆಗದು ನಿರಾಸರೆ, ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆವುದು ಸುಖದಿಂದ ವೃದ್ಧಾಪ್ಯ, ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಇಂದಿನ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಆರೋಗ್ಯ ಕಾಪಾಡಿಕೊಳ್ಳುವಲ್ಲಿ ಸಿರಿಧಾನ್ಯಗಳ ಪಾತ್ರ ಕುರಿತು ಹಿರಿಯೂರು ತಾಲೂಕು ಬಬ್ಬೂರು ಫಾರಂ ಕೃಷಿ ವಿಜ್ಞಾನ ಕೇಂದ್ರದ ಗೃಹ ವಿಜ್ಞಾನಿ ಡಾ ಜೆಎಂ ಸರಸ್ವತಿ ಅವರೊಂದಿಗಿನ ಸಂದರ್ಶನ ಬಿತ್ತರವಾಗಲಿದೆ. ಮೊದಲಿಗೆ ರೈತರಿಗೆ ಸಲಹೆ. ನಮಸ್ಕಾರ ರೈತ ಬಾಂಧವರೇ, ನಾವಿವತ್ತು ಬಹುಮಾಡಿ ಬೆಳೆ ಪದ್ಧತಿಗಳ ಬಗ್ಗೆ ಮಾಹಿತಿ ನೀಡಲು ನಾನು ಇಚ್ಛೆ ಪಡ್ತೀನಿ. ಬಹುಮಾಡಿ ಬೆಳೆಗಳಂದ್ರೆ ನಾವು ಸಾಮಾನ್ಯವಾಗಿ ವಿವಿಧ ಅಂತರದಲ್ಲಿ ಅಥವಾ ಎತ್ತರದಲ್ಲಿ ಬೆಳೀತಕ್ಕಂತ ಬೆಳೆಗಳು. ಸಾಮಾನ್ಯವಾಗಿ ನಾವು ನೋಡ್ತಕ್ಕಂತ ಅಡಿಕೆ, ತೆಂಗು ಮತ್ತೆ ಆಹಾರ ಬೆಳೆ, ಈ ತರ ಬೆಳೆದು ವಿವಿಧ ಮಲ್ಟಿ ಸ್ಟೋರಿ ಅಂತೀವಿ ಇಂಗ್ಲಿಷ್ ಅಲ್ಲಿ. ಸೊ ಆತರ ಬೆಳೆಯೋದ್ರಿಂದ ಏನಾಗುತ್ತೆ, ನಮ್ಮ ಭೂಮಿಯ ಸದ್ಬಳಕೆ ಆಗುತ್ತೆ, ಮತ್ತೆ ಈ ಸಂಪನ್ಮೂಲಗಳಿರ್ಬೋದು, ನಾವು ಇವನ್ನ ಪೋಷಕಾಂಶ ಬಳಸೋದಿರ್ಬೋದು ಅಥವಾ ನೀರಿನ ಬಳಕೆ ಇರ್ಬೋದು, ಮತ್ತೆ ಇವನ್ನ ಕರೆಕ್ಟ್ ಆಗಿ ನಮ್ಮ ಬೆಳೆಗಳು ಕರೆಕ್ಟ್ ಆಗಿ ತಗೊಂತವೆ. ಅಂದ್ರೆ ಇದರಲ್ಲಿ ಎಲೆಯ ವಿನ್ಯಾಸ ಮತ್ತು ಬೆಳೆಯ ಎತ್ತರ ಇವನ್ನ ನೋಡಿ ನಾವು ಆಯ್ಕೆ ಮಾಡಬೇಕಾಗತ್ತೆ. ಪ್ರಮುಖವಾಗಿ ನಾವು ನೋಡ್ತಕ್ಕಂತ ಈಗ ನಾವು ಅಡಿಕೆ ಹಾಕಿರ್ತೀವಿ, ಬಾಳೆ ಹಾಕೋಬಂತೀವಿ, ಅದರ ಜೊತೆಗೆ ಆಹಾರ ಬೆಳೆ, ಈಗ ಉದಾಹರಣೆ ದ್ವಿದಳ ಧಾನ್ಯ ಬೆಳೆಗಳು ಹಾಕ್ತೀವಿ. ಆಹಾರ ಬೆಳೆಯಲ್ಲಿ ದ್ವಿದಳ ಧಾನ್ಯ ಬೆಳೆ ಹಾಕೋದ್ರಿಂದ ಏನಾಗುತ್ತೆ, ನಮ್ಮ ಭೂಮಿಯಲ್ಲಿ ಅಲ್ಲೇ ಸೇರಿಸಬಹುದು. ನಾವು ಮುರಿ ಹೊಡೆದ್ರೆ ಭೂಮಿ ಫಲವತ್ತತೆ ಜಾಸ್ತಿ ಆಗುತ್ತೆ, ಅದ್ರ ಜೊತೆಗೆ ಬಾಳೆ ಚೆನ್ನಾಗಿ ಬರುತ್ತೆ, ಅಡಿಕೆ ಸಣ್ಣ ಗಿಡ ಇದ್ರು ಕೂಡ ತುಂಬಾನೇ ಉತ್ಕೃಷ್ಟವಾಗಿ ಬರ್ತವೆ. ಸೊ ಈ ದೃಷ್ಟಿಯಲ್ಲಿ ಬಹುಮಾಡಿ ಬೆಳೆ ಪದ್ಧತಿಗಳನ್ನ ನಾವು ಇತ್ತೀಚಿನ ದಿನಗಳಲ್ಲಿ ನಮ್ಮ ಏನು ಭೂಮಿ ಭೂ ಪ್ರದೇಶ ಏನಿದೆ ತುಂಬಾನೇ ಕಡಿಮೆ ಆಗ್ತಿದೆ, ನಾವು ಈ ಸನ್ನಿವೇಶಕ್ಕೆ ತಕ್ಕಂತೆ ನಾವು ಬಹುಮಾಡಿ ಬೆಳೆ ಪದ್ಧತಿಗಳನ್ನ ನಾವು ಬಳಸಬಹುದು. ಉದಾಹರಣೆಗೆ ನಾವು ತೆಂಗು ಹಾಕ್ತಿವಿ, ಅಡಿಕೆ ಹಾಕ್ತಿವಿ, ಅದರ ಜೊತೆಗೆ ಆಹಾರ ಬೆಳೆ ಅಥವಾ ದ್ವಿದಳ ಧಾನ್ಯ ಬೆಳೆಗಳನ್ನು ಹಾಕೋಬಹುದು, ಅಥವಾ ಹಸಿರೆಲೆ ಗೊಬ್ಬರದ ಬೆಳೆಗಳನ್ನು ನಾವು ಹಾಕೋಬಹುದು. ಆಮೇಲಿಂದ ಅಡಿಕೆಯಲ್ಲಿ ನಾವು ಈಗ ಕಾಳುಮೆಣಸು ಅಥವಾ ಕೋಕೋ ಈ ಬೆಳೆಗಳನ್ನ ನಾವು ಹಾಕೋಬಹುದು. ಹಾಕೋದ್ರಿಂದ ಏನಾಗುತ್ತೆ, ನಮ್ಮ ಭೂಮಿಯಲ್ಲಿ ತುಂಬಾನೇ ವಿವಿಧ ಬೆಳೆಗಳನ್ನ ಖರ್ಚು ಕಡಿಮೆ ಆಗೋದು, ರೋಗ ರುಜಿನಗಳನ್ನು ಕಡಿಮೆ ಮಾಡಬಹುದು. ಈ ದೃಷ್ಟಿಯಲ್ಲಿ ನಾವು ಆದಷ್ಟು ವಿವಿಧ ವಿನ್ಯಾಸದಲ್ಲಿ ಇರ್ತಕ್ಕಂಥ ಬೆಳೆಗಳನ್ನು ಆಯ್ಕೆ ಮಾಡ್ಕೋಬೇಕು. ಆಯ್ಕೆ ಮಾಡಿಕೊಂಡು ನಮ್ಮ ಭೂಮಿ ಪ್ರದೇಶನ ಸಮರ್ಪಕವಾಗಿ ಬಳಕೆ ಮಾಡ್ಕೋಬೇಕು. ಆ ದೃಷ್ಟಿಯಲ್ಲಿ ನಾವು ರೈತರು ಈ ಬಹುಮಾಡಿ ಬೆಳೆ ಪದ್ಧತಿಗಳನ್ನು ಅಳವಡಿಸಿದ್ದಾದಲ್ಲಿ ತುಂಬಾನೇ ಅನುಕೂಲ ಇದೆ. ಇನ್ನು ಬೇರೆ ಪದ್ಧತಿಗಳಿದೆ, ಉದಾಹರಣೆಗೆ ನಾವು ಅಡಿಕೆ ಹಾಕ್ತಿವಿ, ತೆಂಗು ಹಾಕ್ತಿವಿ, ಕಾಳುಮೆಣಸು ಹಾಕ್ಬೋದು ಅಥವಾ ಕೋಕೋ ಹಾಕ್ಬೋದು, ಅಥವಾ ನಾವು ಈಗ ಸಾಮಾನ್ಯವಾಗಿ ನಾವು ಅಡಿಕೆ ಹಾಕಿರ್ತೀವಿ, ಬಾಳೆ ಹಾಕಿರ್ತೀವಿ, ಅದರ ಜೊತೆಗೆ ದ್ವಿದಳ ಧಾನ್ಯ ಬೆಳೆಗಳನ್ನು, ಈ ತರ ಈ ಬೆಳೆಗಳನ್ನು ಹಾಕೋದ್ರಿಂದ ಏನಾಗುತ್ತೆ, ನಮ್ಮ ಬೆಳೆ ಚೆನ್ನಾಗಿ ಬರುತ್ತೆ, ಅದರ ಜೊತೆ ಭೂಮಿ ಫಲವತ್ತತೆ ಕಾಪಾಡಬಹುದು, ಭೂಮಿಯ ಸದ್ಬಳಕೆಯನ್ನು ಕೂಡ ಮಾಡ್ಕೋಬಹುದು. ಈ ದೃಷ್ಟಿಯಲ್ಲಿ ಇಂಥ ಬೆಳೆಗಳನ್ನ ಮಾಡಿದ್ದೇ ಆದಲ್ಲಿ ನಮ್ಮ ರೈತರಿಗೆ ಅನುಕೂಲ ಆಗುತ್ತೆ, ಆಮೇಲೆ ನಾವು ಸಂಪನ್ಮೂಲಗಳನ್ನ ಕರೆಕ್ಟ್ ಆಗಿ ಬಳಸಕ್ಕೆ ಸಾಧ್ಯತೆ ಆಗುತ್ತೆ. ಈ ದೃಷ್ಟಿಯಲ್ಲಿ ನೀವು ಬಹುಮಾಡಿ ಬೆಳೆಗಳನ್ನು ಬೆಳೀರಿ, ಭೂಮಿಯ ಫಲವತ್ತತೆ ಮಾಡಿ ಅತಿ ಹೆಚ್ಚು ಇಳುವರಿ ಪಡಿಬಹುದು ಅಥವಾ ಭೂಮಿಯ ಫಲವತ್ತತೆಯನ್ನು ಮುಖ್ಯವಾಗಿ ಇಟ್ಕೊಂಡು ನಾವು ಈ ತರ ಭೂಮಿಯ ಸದ್ಬಳಕೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ರೈತರಿಗೆ ಸಲಹೆ ಕೇಳಿದಿರಿ ಕೆಳಗರೆ. ಹಲೋ ಕಿಸಾನ್ ವಾಣಿ ನೇರ ಫೋನ್ ಇನ್ ಕಾರ್ಯಕ್ರಮ ಇದೇ ಜೂನ್ 14ರಂದು ಬುಧವಾರ ಸಂಜೆ 6:50 ವಿಷಯ ಮುಂಗಾರು ಪೂರ್ವ ತರಕಾರಿ ಹಾಗೂ ತೋಟಗಾರಿಕಾ ಬೆಳೆಗಳ ನಿರ್ವಹಣೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮುಂಗಾರು ಪೂರ್ವದಲ್ಲಿ ಬೆಳೆಯಬಹುದಾದ ವಿವಿಧ ತರಕಾರಿ ಬೆಳೆಗಳ ಆಯ್ಕೆ ಹಾಗೂ ಬೇಸಾಯ ಕ್ರಮಗಳು ಮತ್ತು ಹಾಲಿ ಇರುವ ತೋಟಗಾರಿಕೆ ಬೆಳೆಗಳಲ್ಲಿ ಅನುಸರಿಸಬಹುದಾದ ನಿರ್ವಹಣಾ ಕ್ರಮಗಳು ಇನ್ನೂ ಮುಂತಾದ ವಿಷಯಗಳಿಗೆ ಸಂಬಂಧಿಸಿದಂತೆ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಹಿರಿಯೂರು ತೋಟಗಾರಿಕಾ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರುಗಳಾದ ಡಾ ಪ್ರಕಾಶ್ ಕಿರೋರೆ ಹಾಗೂ ಡಾ ಜೆಸಿ ಬೊಮ್ಮೇಶ್. ಕೇಳುಗರ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಹಿತಿಯನ್ನು ಪಡೆಯಲು ಕರೆ ಮಾಡಬೇಕಾದ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು 9448640273 ಹಾಗೂ 9141970272. ಸ್ಥಿರ ದೂರವಾಣಿ ಸಂಖ್ಯೆ 29569 ಎಸ್ಟಿಡಿ ಕ್ರಮಾಂಕ 0814. ತಪ್ಪದೇ ಕೇಳಿ ಇದೇ ಜೂನ್ 14ರಂದು ಬುಧವಾರ ಸಂಜೆ 6:50 ಹಲೋ ಕಿಸಾನ್ ವಾಣಿ ನೇರ ಫೋನ್ ಇನ್ ಕಾರ್ಯಕ್ರಮ ನಿಮ್ಮ ಚಿತ್ರದುರ್ಗ ಎಫ್ಎಂ ಕೇಂದ್ರದಿಂದ. ಪ್ರಕಟಣೆ ಕೇಳಿದಿರಿ ರೈತ ಬಾಂಧವರೇ. ಈಗ ಕೇಳಿ ಆರೋಗ್ಯ ಕಾಪಾಡಿಕೊಳ್ಳುವಲ್ಲಿ ಸಿರಿಧಾನ್ಯಗಳ ಪಾತ್ರ ಕುರಿತು ಹಿರಿಯೂರು ತಾಲೂಕು ಬಬ್ಬೂರು ಫಾರಂ ಕೃಷಿ ವಿಜ್ಞಾನ ಕೇಂದ್ರದ ಗೃಹ ವಿಜ್ಞಾನಿ ಡಾ ಜೆಎಂ ಸರಸ್ವತಿ ಅವರೊಂದಿಗಿನ ಸಂದರ್ಶನ. ಆತ್ಮೀಯ ರೈತ ಬಾಂಧವರೇ, ಇವತ್ತಿನ ಕಿಸಾನ್ ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ನಾವಿವತ್ತು ಹಿರಿಯೂರು ತಾಲೂಕು ಬಬ್ಬೂರು ಫಾರಂ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಗೃಹ ವಿಜ್ಞಾನಿಯಾಗಿ ಕಾರ್ಯವನ್ನು ನಿರ್ವಹಿಸುವಂತಹ ಡಾಕ್ಟರ್ ಜೆಎಂ ಸರಸ್ವತಿ ಮೇಡಮ್ ಅವರ ನಮ್ಮ ಜೊತೆಗೆ ಇದ್ದಾರೆ. ಇವತ್ತಿನ ಸಂದರ್ಭದಲ್ಲಿ ಈ ಒಂದು ಆರೋಗ್ಯವನ್ನು ಕಾಪಾಡಿಕೊಳ್ಳುವಲ್ಲಿ ಈ ಒಂದು ಸಿರಿಧಾನ್ಯಗಳ ಪಾತ್ರ ಯಾವ ರೀತಿ ಇದೆ, ಈ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳನ್ನ ಇವತ್ತು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ಮೇಡಮ್ ಹೇಳಿ, ಇವತ್ತಿನ ಸಂದರ್ಭದಲ್ಲಿ ನಮ್ಮ ಆರೋಗ್ಯ ಕಾಪಾಡಿಕೊಳ್ಳುವಲ್ಲಿ ಈ ಒಂದು ಸಿರಿಧಾನ್ಯಗಳ ಪಾತ್ರ ಯಾವ ರೀತಿ ಇದೆ, ಇದರ ಬಗ್ಗೆ ತಿಳಿಸಿಕೊಡಿ. ಆರೋಗ್ಯ ಕಾಪಾಡುವಲ್ಲಿ ಸಿರಿಧಾನ್ಯಗಳ ಮಹತ್ವ ಬಹಳ ಒಳ್ಳೆ ಟಾಪಿಕ್ ಸರ್. ಈಗ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ನಾವು ನೋಡಿದಂಗೆ ಸಾಕಷ್ಟು ನಮ್ಮಲ್ಲಿ ಸಿರಿಧಾನ್ಯಗಳನ್ನು ಬೆಳೀತಾ ಇದ್ದೀವಿ ಸರ್. ಇತ್ತೀಚಿನ ದಿನಗಳಲ್ಲಿ ನಮಗೆ ಸಿರಿಧಾನ್ಯಗಳು ಅನ್ನೋ ಪದ ಬಹಳಷ್ಟು ಕೇಳಿ ಬರ್ತಾ ಇದೆ. ನಾವು ಸಿರಿಧಾನ್ಯಗಳು ಅಂದಾಗ ಫಸ್ಟ್ ನಾವು ಯಾವ್ಯಾವ ಧಾನ್ಯಗಳು ಬರುತ್ತೆ ಅದರಲ್ಲಿ ಅಂತ ತಿಳ್ಕೊಬೇಕು ಸರ್. ನಾವು ಫಸ್ಟ್ ಅದರಲ್ಲಿ ಸಾಮೆ, ನವಣಕ್ಕಿ, ಸಜ್ಜೆ, ರಾಗಿ, ಆರ್ಕ, ಊದಲ, ಕೊರಲೆ ಇವೆಲ್ಲವನ್ನು ನಾವು ಸಿರಿಧಾನ್ಯಗಳು ಅಂತ ಹೇಳ್ತಾ ಇದ್ದೀವಿ ಸರ್. ನಾನು ಒಂದು ಹೇಳಕ್ ಇಷ್ಟಪಡ್ತೀನಿ, ಇದರಲ್ಲಿ ಸಿರಿಧಾನ್ಯಗಳು ಅಂತ ಹೇಳ್ತಾರೆ. ಸಿರಿ ಪದದಲ್ಲೇ ಇದೆ ಇದು ಎಷ್ಟು ಮುಖ್ಯವಾದ ಒಂದು ಮಹತ್ವವನ್ನ ನಮ್ಮ ಆರೋಗ್ಯ ಕಾಪಾಡುವಲ್ಲಿ ಹೊಂದಿದೆ ಅಂತ. ಆಯ್ತಾ, ನಮ್ಮ ಜಿಲ್ಲೆಯಲ್ಲಿ ನನಗೆ ಗೊತ್ತಿರುವ ಪ್ರಕಾರ ಸಾಮೆ ಮತ್ತೆ ನವಣಕ್ಕಿಯನ್ನ ತುಂಬಾ ಬೆಳೀತಾ ಇದ್ದಾರೆ ಸರ್. ಚಳ್ಳಕೆರೆ ಭಾಗದಲ್ಲಿ ಇರ್ಬೋದು, ಹೊಸದುರ್ಗ ಭಾಗದಲ್ಲಿ ಇರ್ಬೋದು, ಹಿರಿಯೂರು ಭಾಗದಲ್ಲಿ ಇರ್ಬೋದು, ಇವೆಲ್ಲವುಗಳನ್ನು ಸಿರಿಧಾನ್ಯಗಳನ್ನು ಬೆಳೀತಾ ಇದ್ದೀವಿ. ಆದ್ರೆ ಇವನ್ನ ನಮ್ಮ ಪೂರ್ವಿಕರು ಬಹಳಷ್ಟು ಚೆನ್ನಾಗಿ ಉಪಯೋಗಿಸ್ತಾ ಇದ್ರು. ಮೊದಲೆಲ್ಲ ನಾವು ಚಿಕ್ಕವರಿದ್ದಾಗ ನಾವು ಬಿಳಿ ಅಕ್ಕಿ ಜೊತೆ ಸಿರಿಧಾನ್ಯಗಳನ್ನ ಮಿಕ್ಸ್ ಮಾಡಿ ಅಕ್ಕಿಯ ಅನ್ನವನ್ನ ಮಾಡ್ತಿದ್ದನ್ನ ನೋಡ್ತಾ ಇದ್ದೀವಿ. ಕೆಲವೊಂದು ಭಾಗಗಳಲ್ಲಿ ಬರೀ ನವಣೆಯನ್ನೇ ಉಪಯೋಗಿಸ್ತಿದ್ದುದನ್ನು ನಾವು ನೋಡ್ತಾ ಇದ್ದೀವಿ. ಆದ್ರೆ ಇತ್ತೀಚಿನದಲ್ಲಿ ಜೀವನ ಶೈಲಿ ನಮ್ಮ ಬದಲಾವಣೆಯಾಗಿರೋದ್ರಿಂದ ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ ಇವನ್ನೆಲ್ಲ ಪೂರ್ವಿಕರು ಬೆಳೆಸ್ತಾ ಇದ್ದಿದ್ದನ್ನ ಕಾಳುಗಳನ್ನ ಕಡಿಗಳನ್ನ ಬಿಟ್ಟುಬಿಟ್ಟು ನಾವು ಈಗ ಎಲ್ಲರೂ ಸೋನಾ ಮಸೂರಿ ರೈಸ್ ಅನ್ನ ಆ ಅನ್ನವನ್ನ ಪ್ರತಿಯೊಂದರಲ್ಲೂ ಬಳಸುವಂತ ನಾವು ಒಂದು ಇದನ್ನ ನೋಡ್ತಾ ಇದ್ದೇವೆ ಸರ್. ಇದು ನಮಗೆ ಬಹಳಷ್ಟು ಆರೋಗ್ಯಕರವಾಗಿ ತೊಂದರೆಗಳನ್ನ ನೀಡ್ತಾ ಇದೆ. ಆರೋಗ್ಯ ಫಸ್ಟ್ ನಾವು ಆರೋಗ್ಯ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ ಸರ್. ಆರೋಗ್ಯ ಅಂತಂದ್ರೆ ನಾವು ಭೌತಿಕವಾಗಿ, ಸಾಮಾಜಿಕವಾಗಿ, ಮಾನಸಿಕವಾಗಿ ಸದೃಢವಾಗಿದ್ದಂತ ವ್ಯಕ್ತಿನ ಮಾತ್ರ ನಾವು ಆರೋಗ್ಯಕರ ವ್ಯಕ್ತಿ ಅಂತ ಹೇಳ್ತೇವೆ ಸರ್. ಈ ಆರೋಗ್ಯ ಫಸ್ಟ್ ನಮ್ಮಲ್ಲಿ ಇದ್ದಲ್ಲಿ ಆರೋಗ್ಯಕ್ಕೂ ಮತ್ತೆ ಸಿರಿ ಅದೇ ಒಂದು ಸಿರಿ. ನಮ್ಮ ಆರೋಗ್ಯ ಚೆನ್ನಾಗಿದ್ದಲ್ಲಿ ನಾವು ಸಿರಿಯಾಗಿ ಸಿರಿ ಸಂಪತ್ತು ನಮ್ಮ ಮನೆಯಲ್ಲಿ ತುಂಬಿರುತ್ತೆ. ಈಗ ನಾವು ಇತ್ತೀಚಿನ ದಿನಗಳಲ್ಲಿ ನಮ್ಮ ಎಲ್ಲರಲ್ಲೂ ನಾವು ಏನೊಂದು ತೊಂದರೆ ಅಂತ ಒಬ್ಬ ವೈದ್ಯರ ಬಳಿ ಹೋದ್ರು ಹೇಳೋದೇನು ಅಂತಂದ್ರೆ ನಮ್ಮ ಜೀವನ ಶೈಲಿ ಬದಲಾವಣೆಯಾಗಿದೆ ಅಂತ ಹೇಳ್ತಾ ಇದ್ದಾರೆ ಸರ್. ಆ ಜೀವನ ಶೈಲಿ ಏನು ಬದಲಾಗಿದೆ? ಹೌದು, ಆಯ್ತು, ನಾವು ಬದಲಾವಣೆ ಜೊತೆಗೆ ನಮ್ಮ ಆಹಾರ ಪದ್ಧತಿನೂ ಕೂಡ ಬದಲಾವಣೆ ಆಗ್ಬೇಕಲ್ವಾ? ಅದಕ್ಕೋಸ್ಕರ ನೋಡಿ ಸರ್, ನಾವೀಗ ಆರೋಗ್ಯಕರವಾಗಿರಬೇಕು ಅಂದಾಗ ಎರಡು ನಮ್ಮಲ್ಲಿ ಒಂದು ಮುಖ್ಯವಾಗಿ ನಾವು ಫಾಲೋ ಮಾಡಬೇಕು. ಏನು? ನಾವು ತಿಂದ ಆಹಾರವನ್ನ ಜೀರ್ಣ ಮಾಡ್ಕೊಳ್ಳೋ ಅಂತ ಶಕ್ತಿ ನಮಗೆ ಬೇಕು. ಅಥವಾ ನಾವು ಎಷ್ಟು ಕೆಲಸ ಮಾಡ್ತೀವೋ ಅಷ್ಟನ್ನ ನಾವು ತಿನ್ಬೇಕು. ಈಗ ಅಂತ ಪರಿಸ್ಥಿತಿ ನಾವು ರೀಚ್ ಆಗ್ಬಿಟ್ಟಿದ್ದಾವೆ. ಆಮೇಲೆ ಈಗ ನಾವು ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇರುವಂತದ್ದು ಏನು ಮುಖ್ಯವಾದ ಕಾಯಿಲೆಗಳು ಅಂತಂದ್ರೆ, ಪ್ರತಿಯೊಂದು ಹಳ್ಳಿಯಲ್ಲೂ ಕೂಡ ಸಕ್ಕರೆ ಕಾಯಿಲೆ ಮತ್ತೆ ನಾವು ರಕ್ತದ ಒತ್ತಡ ಜಾಸ್ತಿ ಇರುವಂತದ್ದು, ಬಿಪಿ, ಶುಗರ್ ಎಲ್ಲಾ ಮನೆಗಳಲ್ಲೂ ನಾವು ಕಾಣಿಸ್ತಾ ಇದೆ ಇಂತ ಒಂದು ಕಾಯಿಲೆಗಳು. ಸರ್, ನಾನು ಇವೆರಡನ್ನು ಕಾಯಿಲೆ ಅಂತ ನಾನು ಹೇಳಲ್ಲ, ಇದು ಒಂದು ಮೆಟಬಾಲಿಕ್ ಎರರ್ ಅಂತ ಹೇಳ್ತೀವಿ. ಮೆಟಬಾಲಿಕ್ ಎರರ್ ಅಂದ್ರೆ ಛಾಯಾ ಪಚಯ, ಆ ಛಾಯಾ ಪಚಯ ಕ್ರಿಯೆ ಏನಿದೆಯಲ್ವಾ ಅದು ಎಫೆಕ್ಟ್ ಆಗ್ತಾ ಇರುತ್ತೆ ನಮ್ಮ ಬಾಡಿನಲ್ಲಿ. ಏನು ಒಂದು ರಕ್ತದಲ್ಲಿ ಸಕ್ಕರೆ ಅಂಶ ಜಾಸ್ತಿ ಆದಾಗ ನಮ್ಮಲ್ಲಿ ಸುಸ್ತು ಕಾಣಿಸುವಂಥದ್ದು, ಆಮೇಲೆ ನಾವು ಕೆಲಸ ಮಾಡೋಕ್ಕಾಗದೇ ಇರುವಂಥದ್ದು, ತುಂಬ ಬೆವಿಯೋದು, ತುಂಬ ನೀರು ಕುಡಿಯುವಂಥದ್ದು, ಫ್ರೀಕ್ವೆಂಟಾಗಿ ನಾವು ಮೂತ್ರ ವಿಸರ್ಜನೆ ಮಾಡುವಂಥದ್ದು, ಪದೇ ಪದೇ ಮೂತ್ರ ವಿಸರ್ಜನೆಗೆ ಅರ್ಜೆಂಟ್ ಆಗುವಂಥದ್ದು, ಇವೆಲ್ಲ ಸಕ್ಕರೆ ಕಾಯಿಲೆಯ ಗುಣಲಕ್ಷಣಗಳು ಸರ್. ಈ ಗುಣಲಕ್ಷಣಗಳು ಯಾವಾಗ ನಮಗೆ ಕಾಣಿಸುತ್ತೆ ಅಂತಂದರೆ, ಸಕ್ಕರೆ ಅಂಶ ನಮ್ಮ ದೇಹದಲ್ಲಿ 120 ನಾರ್ಮಲ್, 120 ಮೈಕ್ರೋಗ್ರಾಮ್ಸ್ MG ಅಂತ ಏನು ಹೇಳ್ತೀವಿ ಪರ್ DL ಡೆಸಿಲೀಟರ್ಗೆ, ಅದು ನಮ್ಮ ರಕ್ತದಲ್ಲಿ ಜಾಸ್ತಿ ಆದಾಗ ನಮ್ಮಲ್ಲಿ ಇವೆಲ್ಲ ಸಿಂಪ್ಟಮ್ಸ್ಗಳು, ಗುಣಲಕ್ಷಣಗಳು ಕಾಣ್ತಾ ಹೋಗುತ್ತೆ. ದಯಮಾಡಿ ನಮ್ಮ ಜನರು ಇಂಥ ಒಂದು ಸಿಂಪ್ಟಮ್ಸ್, ಇಂಥ ಒಂದು ಗುಣಲಕ್ಷಣಗಳು ಕಂಡು ಬಂದಾಗ ವೈದ್ಯರ ಬಳಿ ಹೋಗಿ, ಒಂದು ಲ್ಯಾಬೊರೇಟರಿಗೆ ಹೋಗಿ, ನಾವು ಹೋಗಿ ರಕ್ತದ ಪರೀಕ್ಷೆ ಮಾಡಿಸಿದಾಗ ನಮ್ಮ ಸಕ್ಕರೆ ಅಂಶ ಎಷ್ಟಿದೆ ಅನ್ನೋದು ನಮಗೆ ಗೊತ್ತಾಗುತ್ತೆ ಸರ್. ಅಕಸ್ಮಾತ್ ಏನಾದರೂ ಅದು 120-140 ಜಾಸ್ತಿ ಇತ್ತು ಅಂದಾಗ ವೈದ್ಯರ ಬಳಿ ಆ ವರದಿ ತಗೊಂಡೋಗಿ ನಾವು ಕೇಳಬೇಕಾಗುತ್ತೆ. ವೈದ್ಯರಿಗೆ ಸಜೆಷನ್ಸ್ ಕೇಳಿದಾಗ ಅವರು, ಹೌದಮ್ಮ ನಿಮ್ಮ ಸಕ್ಕರೆ ಅಂಶ ಅಥವಾ ಜಾಸ್ತಿ ಇದೆ ನಿಮ್ಮ ನಾರ್ಮಲ್ಗಿಂತ, ನೀವು ಸ್ವಲ್ಪ ಇದ್ರ ಬಗ್ಗೆ ನೀವು ಮೆಡಿಕೇಷನ್ ಅಂದರೆ ಟ್ಯಾಬ್ಲೆಟ್ಸ್ಗಳನ್ನು ತಗೋಬೇಕಾಗುತ್ತೆ ಅಂತ ಹೇಳ್ತಾರೆ. ಅದ್ರ ಜೊತೆಗೆ ನಿಮಗೆ ಮುಖ್ಯವಾಗಿ ಹೇಳುವಂಥದ್ದು ಆಹಾರ ಪದ್ಧತಿ. ಶುಗರ್ ಬಂದಾಗ, ಸಕ್ಕರೆ ಕಾಯಿಲೆ ನಮಗೆ ಬಂದಾಗ ಈ ಸಿರಿಧಾನ್ಯಗಳ ಮಹತ್ವ ಬಹಳಷ್ಟು ಇದೆ. ಯಾಕೆ ಅಂತಂದರೆ, ಆ ಸಕ್ಕರೆ ಕಾಯಿಲೆ ಇದ್ದಂಥವರಿಗೆ ಗ್ಲೈಸೆಮಿಕ್ ಇಂಡೆಕ್ಸ್ ಕಡಿಮೆ ಇರತಕ್ಕಂತಹ ಧಾನ್ಯಗಳು ಮತ್ತು ಕಾಳುಗಳನ್ನು ಉಪಯೋಗಿಸ್ಬೇಕು ಅನ್ನೋದು ವೈದ್ಯರು ಹೇಳುವಂಥ ಮಾತು. ವೈದ್ಯರು ಹೇಳೋದಲ್ಲ, ವಿಜ್ಞಾನಿಗಳು ಹೇಳೋದು ಕೂಡ ಅದೇ. ಯಾಕೆ ಅಂದರೆ, ನಮಗೆ ಆಲ್ರೆಡಿ ನಮ್ಮ ದೇಹದಲ್ಲಿ ಸಕ್ಕರೆ ಅಂಶವನ್ನು ಹಿಡಿದು ಇಟ್ಕೊಳ್ಳೋವಂಥ ನಾವೇನು ಮಸಲ್ಸಲ್ಲಿ ಅದು ಸ್ಟೋರ್ ಆಗುತ್ತಲ್ವಾ, ಅಲ್ಲಿ ಜಾಗ ಇರೋದಿಲ್ಲ. ಅವಾಗ ಏನಾಗುತ್ತೆ, ನಾವು ಸಕ್ಕರೆ ಅಂಶ, ಸಕ್ಕರೆಯನ್ನು ನಿಧಾನಕ್ಕೆ ಬಿಡುಗಡೆ ಮಾಡುವಂಥ ಆಹಾರವನ್ನು ನಾವು ಸೇವಿಸಿದಾಗ ನಮ್ಮಲ್ಲಿ ಬಾಡಿನಲ್ಲಿ ಇರ್ತಕ್ಕಂಥ ಇನ್ಸುಲಿನ್ನು ಅದನ್ನು ಮ್ಯಾನೇಜ್ ಮಾಡೋಕ್ಕೆ, ಸಕ್ಕರೆ ಅಂಶವನ್ನು ಮ್ಯಾನೇಜ್ ಮಾಡೋದಕ್ಕೆ, ಅದನ್ನು ನಿರ್ವಹಣೆ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಅಂತಹ ಧಾನ್ಯಗಳಲ್ಲಿ ಸಿರಿಧಾನ್ಯಗಳು ಬಹಳ ಪ್ರಾಮುಖ್ಯತೆಯನ್ನು ವಹಿಸ್ತವೆ. ಈಗ ನೀವು ಸಾಕಷ್ಟು ಸಿರಿಧಾನ್ಯಗಳನ್ನ ಹೇಳಿದಿರಾ, ಅಂದ್ರೆ ನಮ್ಮ ಭಾಗದಲ್ಲಿ ಬೆಳೆಯುವಂತ ಕೆಲವು ಸಿರಿಧಾನ್ಯಗಳನ್ನು ಸಹ ನೀವು ಹೇಳಿದಿರಾ. ಅಂದ್ರೆ ಯಾವ ಯಾವ ಸಿರಿಧಾನ್ಯಗಳಲ್ಲಿ ಯಾವ ರೀತಿಯಾದಂತಹ ಒಂದು ಔಷಧೀಯ ಗುಣಗಳು ಇದ್ದಾವೆ, ಇದರ ಬಗ್ಗೆ ಹೇಳಿ ಮೇಡಮ್. ಖಂಡಿತ, ಅದರಲ್ಲಿ ಔಷಧೀಯ ಗುಣವೇ ಸರಿ ಸರ್. ಅದು ಯಾಕೆ ಅಂತಂದ್ರೆ, ನಮ್ಮ ಸಿರಿಧಾನ್ಯಗಳಲ್ಲಿ ಸಕ್ಕರೆ ಅಂಶ ಕಡಿಮೆ, ನಾರಿನ ಅಂಶ ಅತಿಯಾಗಿದೆ. 23% ನಾರಿನ ಅಂಶ ಇರೋದ್ರಿಂದ ಅದೇ ಫೈಬರ್ ರಿಚ್. ನಾವು ಸಕ್ಕರೆ ಕಾಯಿಲೆ ಇರುವಂಥವರು ಫೈಬರ್ ಇರತಕ್ಕಂತಹ ಹೊಂದಿರತಕ್ಕಂತಹ ಆಹಾರ ಪದಾರ್ಥಗಳನ್ನು ನಾವು ಸೇವಿಸಿದಾಗ ಅದು ಯಾವುದೇ ರೀತಿಯ ಸಕ್ಕರೆ ಅಂಶವನ್ನು ರಕ್ತದಲ್ಲಿ ಅತಿ ಶೀಘ್ರವಾಗಿ ಏರೋದಿಲ್ಲ ಅದು. ಬಟ್ ಈಗ ನಾವೇನು ಊಟ ಮಾಡಿದ ತಕ್ಷಣ ನಮಗೆ ಶುಗರು 180-190 ಏನು ರೈಸ್ ಆಗುತ್ತೆ, ಅದು 1 ಅಥವಾ 2 ಗಂಟೆ ಒಳಗೆ ಅದು ನಾರ್ಮಲ್ ರೇಂಜಿಗೆ ಬರಬೇಕು. 120-160 ಅಡಲ್ಟ್ಸ್ಗೆ, ಮಧ್ಯಮ ವಯಸ್ಸಿನವರಿಗೆ ಆ ಒಂದು ರೇಂಜಿಗೆ ಅದು ವಾಪಸ್ ಬರಬೇಕು. ಆದರೆ ಈಗ ಸಕ್ಕರೆ ಕಾಯಿಲೆ ಇರೋರಿಗೆ ಅದು ಬರೋಲ್ಲ, ಅದು 2 ಗಂಟೆ ಆದಮೇಲೂ ಸಹ ಅವರಿಗೆ ಅದೇ ಒಂದು ರೇಂಜು ರಕ್ತದಲ್ಲಿ ಪಸರಿಸ್ತಾ ಇರುತ್ತೆ. ಆದ್ದರಿಂದ ನಾವೇನು ಮಾಡಬೇಕು, ಇಂಥ ಆಹಾರಗಳು ಸಕ್ಕರೆ ಅಂಶ ಕಮ್ಮಿ ಇರುವಂಥದ್ದು, ಫೈಬರ್ ಅಂಶ ನಾರಿನ ಅಂಶ ಜಾಸ್ತಿ ಇರುವಂಥದ್ದನ್ನು ನಾವು ಸೇವಿಸಿದಾಗ ಅದೇ ನಾ ಈಗ ಏನು ನಾವು ಬೆಳೀತಕ್ಕಂಥ ಸಾಮೆ ಇರ್ಬೋದು, ನವಣಕ್ಕಿ ಇರ್ಬೋದು, ರಾಗಿ, ಆರ್ಕ, ಓದಲ, ಕೊರಲೆ ಇವೆಲ್ಲವೂ ಸಹ ಸಿರಿಧಾನ್ಯಗಳೇ ಸರ್. ಆದರೆ ಒಂದು ಸಕ್ಕರೆ ಕಾಯಿಲೆ ಇರುವಂಥವ್ರಿಗೆ ಅಥವಾ ನಮ್ಮ ಯುವ ಪೀಳಿಗೆಗೆ ನಾನು ಒಂದು ಮಾತು ಏನು ಹೇಳ್ತೀನಿ ಅಂದರೆ, ಸಕ್ಕರೆ ಇದನ್ನ ತಿಂದ ತಕ್ಷಣ ನಮಗೆ ನಮ್ಮ ರಕ್ತದಲ್ಲಿ ಸಕ್ಕರೆ ಬರೋದೇ ಇಲ್ಲ, ಸಕ್ಕರೆ ಅಂಶ ಜಾಸ್ತಿ ಆಗಲ್ಲ. ಪ್ರತಿಯೊಬ್ಬ ವ್ಯಕ್ತಿ ಏನನ್ನೇ ಸೇವಿಸಿದಾಗ ಒಂದು ಮಟ್ಟಕ್ಕೆ ನಮ್ಮಲ್ಲಿ ಸಕ್ಕರೆ ಅಂಶ ಏರುತ್ತೆ. ಆದರೆ ಈ ಸಿರಿಧಾನ್ಯಕ್ಕೆ ಎಂಥ ಗುಣ ಇದೆ ಅಂತಂದರೆ, ಅಷ್ಟು ಬೇಗ ಅದನ್ನು ರೈಸ್ ಮಾಡೋವಂಥ ಗುಣ ಇಲ್ಲ. ಅದನ್ನೇ ನಾವೇನು ಹೇಳ್ತೀವಿ, ಲೋ ಗ್ಲೈಸೆಮಿಕ್ ಇಂಡೆಕ್ಸ್ ಅಂತ ಹೇಳ್ತೇವೆ ನಾವು. ಅದರಿಂದನೇ ಈ ವರ್ಷ ನಮ್ಮ ಭಾರತ ಸರ್ಕಾರ ಉತ್ತಮವಾದ ಒಂದು ಸ್ಕೀಮನ್ನು ಅಥವಾ ಒಂದು ಹಬ್ಬವನ್ನು ಆಚರಿಸ್ತಾ ಇದೆ. ಏನು, ಇಂಟರ್ನ್ಯಾಷನಲ್ ಇಯರ್ ಆಫ್ ಮಿಲೆಟ್ಸ್, ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷ ಅಂತೇಳಿ ಡಿಕ್ಲೇರ್ ಮಾಡಿದ್ದಾರೆ ಅವರು. ಏನು ಅದರ ಥೀಮ್ಸ್, ಏನು ಏನಕ್ಕೆ ಮಾಡಿದ್ದಾರೆ ಆ ಒಂದು ಕಾರ್ಯಕ್ರಮವನ್ನು ಸರ್ಕಾರದವರು, ಇಷ್ಟೆಲ್ಲ ಗುಣ ಇಲ್ಲದೇನೆ ಒಂದು ನಮ್ಮ ಭಾರತ ಮಟ್ಟದಲ್ಲೇ ಇದನ್ನು ಇಂಟರ್ನ್ಯಾಷನಲ್ ಇಯರ್ ಆಫ್ ಮಿಲೆಟ್ಸ್ ಅಂತಾರಾಷ್ಟ್ರೀಯ ಹಬ್ಬವಾಗಿ, ಸಿರಿಧಾನ್ಯಗಳ ಹಬ್ಬವಾಗಿ ಈ ವರ್ಷವನ್ನು ಡಿಕ್ಲೇರ್ ಮಾಡಿ ಅದನ್ನು ಆಚರಣೆ ಮಾಡ್ತಾ ಇದ್ದಾರೆ ಅಂದರೆ ಎಷ್ಟು ಮಹತ್ವ ಇದೆ ಸರ್, ನೀವೇ ಯೋಚನೆ ಮಾಡಿ ಇದ್ರ ಬಗ್ಗೆ. ಹೌದಾ, ಇದು ಏನು ಮುಖ್ಯವಾದ ಥೀಮ್ಸ್, ಏನು ಇದರದ್ದು, ಇದರದ್ದು ಏನು ಉದ್ದೇಶಗಳೇನು ಅಂತಂದರೆ, ಒಂದು ಸುಸ್ಥಿರ ಕೃಷಿ ಇದು. ಯಾಕೆ ಅಂದರೆ ಈ ಸಿರಿಧಾನ್ಯಗಳು ಯಾವುದೇ ಒಂದು ಕಷ್ಟ ಪರಿಸ್ಥಿತಿಯಲ್ಲೂ ಬೆಳಿಬೋದು. ಇದನ್ನು ಇದಕ್ಕೇನು ಒಂದು ನಿರ್ದಿಷ್ಟವಾದ ಒಂದು ಮಳೆ ಬೇಕು, ಇಂಥದೇ ಭೂಮಿ ಬೇಕು ಆ ಥರ ಇಲ್ಲ. ಇದನ್ನ ಏನು ಹೇಳ್ತೀವಿ ನಾವು, ಕ್ಲೈಮೇಟ್ ರೆಸಿಸ್ಟ್ ಅಂತ ಹೇಳ್ತೀವಿ. ಎಲ್ಲದನ್ನು ತಡ್ಕೊಳ್ಳೋ ಅಂತ ಒಂದು ಶಕ್ತಿ ಇದೆ. ಯಾವುದಕ್ಕೆ? ಸಿರಿಧಾನ್ಯಗಳ ಬೆಳೆಗೆ. ಸಿರಿಧಾನ್ಯಗಳಿಂದ ನಾವು ಸಕ್ಕರೆ ಕಾಯಿಲೆ ಒಂದೇ ಅಂತಲ್ಲ, ಇದು ಪರಿಪೂರ್ಣವಾದ ಆರೋಗ್ಯಕರವಾದ ಆಹಾರ. ಯಾಕೆ ಅಂದರೆ ನಾವು ದಿನನಿತ್ಯ ಬಳಸ್ತಕ್ಕಂಥ ತಿಂಡಿ ಊಟ, ನಾವೊಂದು ದೋಸೆ ಮಾಡಲಿ, ಇಡ್ಲಿ ಮಾಡಲಿ, ಒಂದು ಪಲಾವ್ ಮಾಡಲಿ, ಒಂದು ಬಾತುಗಳನ್ನ ಮಾಡಲಿ, ಇವತ್ತೇನು ನಾವು ನಮ್ಮ ಶೈಲಿ ಬದಲಾವಣೆಯಾಗಿ ನಾವೇನು ಫಾಸ್ಟ್ ಫುಡ್ಸ್ ಅಂತ ನಾವೇನು ಮಾಡ್ತಾ ಇದ್ದೀವಿ, ಟೈಮ್ ಸೇವ್ ಮಾಡೋಕ್ಕೋಸ್ಕರ ನಾವೇನು ಆಹಾರವನ್ನು ತಯಾರಿಸ್ತಾ ಇದ್ದೀವಿ, ಪ್ರತಿಯೊಂದರಲ್ಲೂ ನಮ್ಮ ಸಿರಿಧಾನ್ಯಗಳನ್ನು ಬಳಸೋದ್ರಿಂದ ಇದರಲ್ಲಿ ಕಾರ್ಸಿನೋಜೆನಿಕ್ ಅಂತ ನಾವೇನು ಹೇಳ್ತೇವೆ ಅಂದರೆ ಕ್ಯಾನ್ಸರ್ ಕಾಸಿಂಗ್ ಏಜೆಂಟ್ಸ್, ಇದಕ್ಕೆ ಒಂದು ಶಕ್ತಿ ಇದೆ. ಅಂಥದ್ದನ್ನೆಲ್ಲ ತಡೆಯುವಂಥ ಶಕ್ತಿ ಇದೆ. ನಾವು ಬೇರೆದನ್ನ ಏನು, ನಾವೀಗೇನು ಮಕ್ಕಳಿಗೆ ಚಾಕ್ಲೇಟ್ಸ್ ಕೊಡ್ತೀವಿ, ಕೆರಮಲೈಸೇಷನ್ ಪ್ರಾಡಕ್ಟ್ಸು, ನಾವು ಬೇಕ್ಡ್ ಫುಡ್ಡು ತುಂಬ ಸೀದಿರ್ತಕ್ಕಂಥದ್ದ ಕೊಡ್ತೀವಿ, ಬೇಕ್ರಿನಲ್ಲಿ ತಿನ್ನೋವಂಥದ್ದು ಜಾಸ್ತಿ ಆಗಿದೆ, ಚಾಕ್ಲೇಟ್ಸ್ ಅವೆಲ್ಲ ಕೆರಮಲೈಸ್ಡ್ ಅಂದರೆ ಅದನ್ನು ಜಾಸ್ತಿ ಸೀಸಿ ಸೀಸಿ ಮಾಡುವಂಥ ಪದಾರ್ಥಗಳು ಅದೆಲ್ಲನ, ಅವೆಲ್ಲವೂ ಸಹ ಕ್ಯಾನ್ಸರ್ ಕಾಸಿಂಗ್ ಕಾರ್ಸಿನೋಮಾ ಅಂತೀವಿ ನಾವು ಇಂಗ್ಲೀಷ್ನಲ್ಲಿ, ಅಂದರೆ ಕ್ಯಾನ್ಸರ್ ತರತಕ್ಕಂತಹ ಒಂದು ಗುಣಗಳುಳ್ಳ ಆಹಾರ ಪದಾರ್ಥಗಳು. ಆದರೆ ಇದರಲ್ಲಿ ಯಾವುದೇ ಅಂತಹ ಒಂದು ಕೆಟ್ಟ ಗುಣಗಳಿಲ್ಲ. ಆರೋಗ್ಯಕ್ಕೆ ಇದು ಪರಿಪೂರ್ಣ ಪೂರಕವಾಗಿ ನಾವು ಕೊಡುವಂಥ ಒಂದು ವಿಚಾರ ಇದು, ಮಹತ್ವ ಇದೆ ಇದರಲ್ಲಿ. ಆರೋಗ್ಯಕರವಾದ ಜೀವನವನ್ನು ನಡೆಸೋದಕ್ಕೆ ಏನೂ ತೊಂದರೆ ಇಲ್ಲ. ನೀವು ಎಲ್ಲ ಮಾಧ್ಯಮಗಳಲ್ಲಿ ಇವತ್ತು ನೋಡ್ತಾ ಇದ್ದೀವಿ, ನಾವು ಒಂದು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ಸಿರಿಧಾನ್ಯಗಳನ್ನು ಮಿಕ್ಸ್ ಮಾಡಿ ಯೂಸ್ ಮಾಡೋದಕ್ಕಿಂತ ನೀವು ನವಣೆ ತಿಂತೀರಾ, ನವಣೆನೇ ಬಳಸಿ. ನೀವು ಸಾವೆ ತಿಂತೀರಾ, ಸಾಮೆನೇ ಬೆಳೆಸಿ. ಆರ್ಕ ತಿಂತೀರಾ, ಸಾಧನೆ ಒಂದು ಅದನ್ನು ಇಂಡಿವಿಜುವಲ್ ಆಗಿ ಅನ್ನ ಅಥವಾ ನೀವು ಯಾವುದೇ ಬಾತುಗಳನ್ನು ಮಾಡಿ. ಒಂದು ಅಡಿಗೆ ಅನ್ನೋದು ಒಂದು ಕಲೆ. ನೀವು ಅದನ್ನು ಒಂದು 2 hours ನೆನೆಸಿಬಿಟ್ಟು ಚೆನ್ನಾಗಿ ತೊಳೆದು ಬಿಟ್ಟು ಚೆನ್ನಾಗಿ ನೆನೆಸಿ ಚೆನ್ನಾಗಿ ಅನ್ನ ಮಾಡಿದರೆ ಹೂವಿನ ಥರ ಅನ್ನ ಆಗುತ್ತದು. ಅನ್ನ ಸಾಂಬಾರು ನೀವು ಉಪ್ಪಿಟ್ಟು ಥರ ಮಾಡಿ ತಿನ್ಬೋದು. ಬಾತುಗಳಲ್ಲಿ ಪ್ರತಿಯೊಂದರಲ್ಲೂ ಬಳಸ್ಬೋದು. ಎಲ್ಲ ನಾವೇನು ಇವತ್ತು ಏನೇನು ನಾವು ಮಾರಕ ರೋಗಗಳು ಏನೇನಿದೆ, ನಾವು ಒಂದು ನಾವು ಯಾವುದು ರೋಗಗಳನ್ನು ಬಂದ ಮೇಲೆ ನಾವೇನು ಮಾಡೋಕೆ ಹೋಗೋದಿಲ್ಲ, ಬಟ್ ತಡೆಗಟ್ಟೋದ್ರಲ್ಲಿ ಬಹಳ ಸುಖ ಇದೆ. ಈಗ ಸಿರಿಧಾನ್ಯಗಳಲ್ಲಿ ಈಗ ರೋಗ ಬಂದ ಮೇಲೆ ತಡೆಗಟ್ಟುವಂತಹ ಶಕ್ತಿ ಇದೆಯೋ ಅಥವಾ ರೋಗವನ್ನ ಬರದೇ ಹಾಗೆ ನಮ್ಮ ದೇಹವನ್ನ ಕಾಪಾಡುವಂತಹ ಒಂದು ಶಕ್ತಿ ಇದೆಯೋ? ಸರ್, ಇದರಲ್ಲಿ ಎರಡೂ ಗುಣಗಳಿದೆ. ನಾನು ಆಗ್ಲೇ ಹೇಳಿದೆ, ಈ BP ಶುಗರ್ ಇವೆರಡು ಕಾಯಿಲೆ ಅಲ್ಲ ಸರ್, ಇದೊಂದು ಮೆಟಬಾಲಿಕ್ ಎರರ್ ಅಂತ ನಾನು ಹೇಳಿದೆ. ಇವೆರಡನ್ನ ಮ್ಯಾನೇಜ್ ಮಾಡಕ್ಕೆ ಬಂದ ಮೇಲೂ ಸಹ ನಾವು ಅದನ್ನು ನಮ್ಮ ಜೀವನವನ್ನ ವೃದ್ಧಿಸಿಕೊಳ್ಳೋದಕ್ಕೆ, ಆಯುಷ್ ವೃದ್ಧಿಸಿಕೊಳ್ಳೋದಕ್ಕೆ ಸಕ್ಕರೆ ಕಾಯಿಲೆ, ನಾವು ಡಯಾಬಿಟಿಸ್ ಅಲ್ಲಿ ಎರಡು ತರ ಇದೆ ಸರ್, Type 1 ಡಯಾಬಿಟಿಸ್ ಅಂತ ಹೇಳ್ತೀವಿ ಒಂದನ್ನ, ಇನ್ನೊಂದನ್ನ Type 2 ಡಯಾಬಿಟಿಸ್ ಅಂತ ಹೇಳ್ತೀವಿ. Type 1 ಡಯಾಬಿಟಿಸ್ ಅಂತಂದ್ರೆ ನಾವು ಒಂದಷ್ಟು ಆಹಾರ ಪದ್ಧತಿ ಮತ್ತೆ ನಮ್ಮ ಜೀವನ ಶೈಲಿ, ವಾಕಿಂಗ್ ಮಾಡೋದು, ಎಕ್ಸಸೈಸ್ ಮಾಡೋದು, ಯಾಕೆಂದ್ರೆ ಡಯಾಬಿಟಿಸ್ಗೆ ಅದು ಬಹಳ ಮುಖ್ಯ. ನಾವು ಯಾವಾಗಲೂ ಫಿಸಿಕಲಿ ಆಕ್ಟಿವ್ ಆಗಿರುವಂಥದ್ದು, ಈಗ ಎಲ್ಲ ಕಡೆ ಹೇಳ್ತಾರೆ 20 minutes ವಾಕ್ ಮಾಡಿ ಇಲ್ಲ ಯೋಗ ಮಾಡಿ, ಅದರ ಜೊತೆ ನಾವು ಸಿರಿಧಾನ್ಯಗಳ ಬಳಕೆಯಿಂದ Type 2 ಡಯಾಬಿಟೀಸ್ ಅಂದರೆ ನಾವು ಇನ್ಸುಲಿನ್ಗೆ ಮಾರು ಹೋಗುವಂಥ ಒಂದು ಅಂಶವನ್ನು, ಒಂದು ಸಮಯವನ್ನು ನಾವು ತಡೆಹಿಡಿಬೋದು ಇದರಲ್ಲಿ ಖಂಡಿತವಾಗ್ಲು. ಆದರೆ ನೀವು ಹೇಳಿದಂಗೆ ಬೇರೆ ಮಾರಕ ರೋಗಗಳನ್ನು ಬರದೇನೆ ನಾವು ತಡೆಗಟ್ಟಬೇಕು, ಯಾಕೆಂದರೆ ಅದು ಬಂದ ಮೇಲೆ ನಮಗೆ ಸಾವು ಖಂಡಿತ ಅನ್ನೋವಂಥದ್ದು ಇದೆ. ಮೇಡಮ್, ಇಷ್ಟೆಲ್ಲ ಒಂದು ಔಷಧೀಯ ಗುಣಗಳು ಇರತಕ್ಕಂಥ ಸಿರಿಧಾನ್ಯಗಳನ್ನ ನಮ್ಮ ರೈತರು ಹೆಚ್ಚಾಗಿ ಬೆಳೆಯಕ್ಕೆ ಆಸಕ್ತಿ ತೋರಿಸ್ತಾ ಇಲ್ಲ, ಅಂಥ ರೈತರಿಗೆ ನಿಮ್ಮ ಒಂದು ಕೃಷಿ ವಿಜ್ಞಾನ ಕೇಂದ್ರದಿಂದ ಯಾವ ರೀತಿ ಸಲಹೆ ಕೊಡ್ತೀರಿ ಸಿರಿಧಾನ್ಯಗಳ ಬೆಳೆಯುವ ಒಂದು ನಿಟ್ಟಿನಲ್ಲಿ? ನೀವು ಒಳ್ಳೆ ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ನಮ್ಮ ಭಾಗದ ರೈತರು ಯಾವ ತರ ಇದನ್ನು ಬೆಳಿಬೇಕು, ಯಾವ ಸಮಯದಲ್ಲಿ ಬೆಳಿಬೇಕು, ಇದನ್ನ ಎಷ್ಟು ಬೀಜ ಹಾಕ್ಬೇಕು, 1 acre ಯಾವ ತರ ಬೀಜ ಹಾಕ್ಬೇಕು, ಇದರಲ್ಲಿ ಕೂಡ ತುಂಬಾ ಇಂಪ್ರೂವ್ಡ್ ವೆರೈಟೀಸ್ ಬಂದಿದೆ ಸರ್, ಇದರಲ್ಲಿ ಸುಧಾರಿತ ತಳಿಗಳು ಅಂತ ನಾವೇನು ಹೇಳ್ತೀವಿ, ಅದನ್ನ ಯಾವ್ಯಾವ್ದನ್ನ ಬೆಳಿಬೇಕು, ನಾವು ಅದನ್ನ ಹಾಕಿದ್ರೆ 1 acre ಎಷ್ಟು ನಾವು ಈಲ್ಡಲ್ಲಿ ಅಂದ್ರೆ ನಾವು ಉತ್ಪನ್ನಗಳಲ್ಲಿ ಎಷ್ಟು ಮುಂದೆ ಬರಬಹುದು, ನಮಗೆ ಎಷ್ಟು ಲಾಭ ಆಗುತ್ತೆ ಅನ್ನೋದ್ರ ಬಗ್ಗೆ ನಮ್ಮ KVK ಸಕಲ ಭಾಗದಲ್ಲೂ ಸಹ ಎಲ್ಲಾ ಮಾಹಿತಿ ಕೊಡೋದಕ್ಕೆ ಈಗ ಎಲ್ಲಾ ವಿಜ್ಞಾನಿಗಳು ಇದ್ದಾರೆ ಸರ್. ರೈತರು ಖಂಡಿತ ಇಲ್ಲಿ ಬಂದು ನಮ್ಮಲ್ಲಿ, ಯಾಕೆಂದ್ರೆ ಸಾಯಿಲ್ ಸೈನ್ಸ್ ವಿಭಾಗ ಇದೆ, ಆಮೇಲೆ ಮಣ್ಣು ನೀರಿನ ಟೆಸ್ಟ್ ಕೂಡ ಮಾಡ್ತಾರೆ ಸರ್, ಯಾವ್ದು ಹೊಂದುತ್ತೆ ಯಾವ್ದು ಹೊಂದಲ್ಲ ಅಂತ ಹೇಳಕ್ಕೆ. ಆಮೇಲೆ ಹಾರ್ಟಿಕಲ್ಚರ್ ವಿಭಾಗದವರಿದ್ದಾರೆ, ಇಲ್ಲಿ ಎಕ್ಸ್ಟೆನ್ಷನ್ ಅವ್ರು ಇರ್ತಾರೆ, ಯಾವ ತರ ಇದನ್ನ ನೀವು ಮಾಹಿತಿ ತಗೋಬೇಕು ಅನ್ನೋದು ಕೂಡ ಅವ್ರು ತಿಳಿಸ್ಕೊಡ್ತಾರೆ. ಎಲ್ಲಾ ಭಾಗದಲ್ಲಿನೂ ಇರೋದ್ರಿಂದ ತಾವು ರೈತರುಗಳು ಬಂದು KVK ಬಂದು ಈ ಬಗ್ಗೆ ಮಾಹಿತಿ ತಗೊಂಡು ಸಿರಿಧಾನ್ಯಗಳನ್ನ ಬೆಳೆದು, ಆಮೇಲೆ ಇನ್ನೊಂದು ಮುಖ್ಯವಾಗಿ ಸಿರಿಧಾನ್ಯಗಳನ್ನ ಬೆಳೆದಲ್ಲಿ ರೈತರು ಅದನ್ನ ಯಾವ ರೀತಿ ನಾವು ಪ್ರಾಫಿಟ್ ಅಂದ್ರೆ ನಾವು ಇನ್ಕಮ್ ಯಾವ ರೀತಿ ಜಾಸ್ತಿ ಮಾಡ್ಕೋಬೇಕು ಅನ್ನೋದಕ್ಕೆ ಮೌಲ್ಯವರ್ಧಿತ ಬಗ್ಗೆ ನಾವು ಗೃಹ ವಿಜ್ಞಾನಿಗಳಾದ ನಾನು ಸಹ ಅವರಿಗೆ ವ್ಯಾಲ್ಯೂ ಅಡಿಷನ್, ಇವತ್ತು ತುಂಬಾ ನಾವು ಕೇಳಿ ಬರ್ತಾವ್ರ ಒಂದು ಪದ ಅಂತಂದ್ರೆ ಮೌಲ್ಯವರ್ಧಿತ ಉತ್ಪನ್ನಗಳು. ರೈತರು ತಾವು ಬೆಳೆದಿದ್ದನ್ನ ಅದೇ ರೀತಿ ಅವರು ಮಾರ್ಕೆಟಿಗೆ ಹಾಕೋದ್ರಿಂದ 50 rupees ಲಾಭ ಸಿಕ್ಕರೆ, ಅದಕ್ಕೆ ಮೌಲ್ಯವರ್ಧನೆ ಮಾಡಿದ್ರೆ ಖಂಡಿತ ನಾವು 10-20 rupees ಹೆಚ್ಚಾಗಿ ಪಡಿತೀವಿ ಅನ್ನೋ ಅಂಥದ್ದನ್ನ ಪ್ರೂವ್ ಮಾಡಿದ್ದಾರೆ. ಎಲ್ಲಾ ಒಂದು ಪ್ರಾಡಕ್ಟ್ ನೀವು ತೆಂಗಿರ್ಬೋದು, ಮೌಲ್ಯವರ್ಧನೆ ಪ್ರಾಡಕ್ಟ್ ಇದೆ. ಎಣ್ಣೆ ತೆಗಿತೀವಿ ನಾವು, ಅದನ್ನ ಅದರಲ್ಲಿ ಬೇರೆ ಪದಾರ್ಥಗಳನ್ನ ತಯಾರಿಸ್ತಾ ಇದ್ದೀವಿ ತೆಂಗಿನಕಾಯಿಯಿಂದ. ನಾವು ಈಗಾಗಲೇ ಒಂದು ಪ್ರಾಜೆಕ್ಟ್ ನಲ್ಲೂ ಕೂಡ ಒಂದೊಂದು ಎಫ್ ಪಿ ಒಗಳಿಗೆ ಏನು ಫಾರ್ಮರ್ಸ್ ಪ್ರೊಡ್ಯೂಸ್ ಆರ್ಗನೈಸೇಷನ್ಸ್ ಇದೆ ಅಲ್ಲಿ ಒಂದು ಡಿಹಲ್ಲರ್ ಮೆಷಿನ್ ಅಂತ ಹಾಕಬೇಕು ಅಂತ ನಾವು ಯೋಚನೆ ಮಾಡಿದ್ದೇವೆ ಸರ್. ಇದು ಈವನ್ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ಸ್ ಇಂದ, ಕೃಷಿ ಇಲಾಖೆಯಿಂದಲೂ ಸಹ ಇಂತಹ ಒಂದು ಉಪಕರಣಗಳನ್ನ ಈಗಾಗಲೇ ಕೊಟ್ಟಿದ್ದಾರೆ. ಕೆವಿಕೆ ನಲ್ಲೂ ಇದೆ, ನಾವು ಬೇಕಾದ್ರೆ ಯಾರಾದರೂ ರೈತರು ಬಂದ್ರೆ ಆ ಬಗ್ಗೆ ಮಾಹಿತಿ ಕೂಡ ನಾವು ಕೊಡ್ತೇವೆ ಸರ್, ಏನು ತೊಂದರೆ ಇಲ್ಲ ಅದ್ರ ಬಗ್ಗೆ. ಆ ಒಂದು ಹಸ್ಕ್ ಏನಿದೆ, ಆ ಒಂದು ಔಟರ್ ಲೇಯರ್ ಇರುತ್ತಲ್ವಾ, ಕತ್ತರಿಸಿದ ನಾವು ಕಾಳುಗಳನ್ನ ತೆಗೆದ ಮೇಲೆ ಆ ಒಂದು ಹಸ್ಕು ಏನಿರುತ್ತೆ ಅದನ್ನೆಲ್ಲ ತೆಗಿಯೋಕೆ ಒಂದು ಡಿಹಲ್ಲರ್ ಮೆಷಿನ್ ಬೇಕು. ಅದನ್ನು ಕೂಡ ಎಲ್ಲಾ ಕಡೆ ಸಿಗ್ತಾ ಇದೆ, ಕೃಷಿ ಇಲಾಖೆಗಳಲ್ಲೂ ಸಹ ಅದನ್ನು ಸಪ್ಲೈ ಮಾಡ್ತಾ ಇದ್ದಾರೆ. ಆಮೇಲೆ ಇದು ಯಾವುದೇ ಒಂದು ಕಾಲಮಿತಿ ಏನು, ನಾವು ಹಿಂಗಾರಲ್ಲಿ ಮುಂಗಾರಲ್ಲಿ ಈವನ್ ಎಲ್ಲಾ ಕಾಲದಲ್ಲೂ ಈಗ ವಸ್ತುರ್ಗ ತಾಲೂಕುಗಳಲ್ಲಿ ಬೆಳೀತಾ ಇದ್ದಾರೆ. ಅದನ್ನ ಎಲ್ಲಾ ಕಾಲದಲ್ಲೂ ಬೆಳೆ ಮೇಲೆ ಏನು ಮಳೆ ಜಾಸ್ತಿ ಆಯ್ತು ಕಡಿಮೆ ಆಯ್ತು ಅಂದ್ರೆ ಈ ಬರ ಪ್ರದೇಶಗಳಲ್ಲಿ ಅಥವಾ ನಮ್ದೇನಾಗುತ್ತೆ ಅಂದ್ರೆ ನಮ್ದು ಸೆಂಟ್ರಲ್ ಡ್ರೈ ಝೋನ್ ಅಂತ ಹೇಳ್ತೀವಿ, ಒಣ ಹವೆ ಇರತಕ್ಕಂತ ಒಂದು ಪ್ರದೇಶ ಇದು ಚಿತ್ರದುರ್ಗ ಜಿಲ್ಲೆ. ಇಂಥ ಪ್ರದೇಶಗಳಲ್ಲಿ ತುಂಬಾ ಚೆನ್ನಾಗಿ ಬರುವಂತ ಬೆಳೆ, ಅದಕ್ಕೆ ನಾನು ಹೇಳಿದೆ ಇದನ್ನ ಕ್ಲೈಮೇಟ್ ರೆಸಿಸ್ಟೆಂಟ್ ವೆರೈಟಿ ಅಂತ. ಈಗ ನಿಮಗೆ ಬೆಳೆ ಬೆಳೆಯೋದ ಹೆಂಗೆ, ಕತ್ತರಿಸೋದ ಹೆಂಗೆ, ಅದನ್ನ ಸಂಸ್ಕರಣೆ ಮಾಡೋದ ಹೆಂಗೆ, ಅದನ್ನ ವ್ಯಾಲ್ಯೂ ಅಡೆಡ್ ಮೌಲ್ಯವರ್ಧನೆ ಮಾಡೋದ ಹೆಂಗೆ, ಸಕಲ ಒಂದು ಮಾಹಿತಿಯನ್ನು ನಮ್ಮ ಕೆವಿಕೆನಲ್ಲಿ ಅವರಿಗೆ ದೊರೆಯುತ್ತೆ ಸರ್. ಅದೇ ಅಲ್ಲದೆ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲದೆ ಅವರು ಕೃಷಿ ಇಲಾಖೆಗಳಲ್ಲೂ ಸಹ ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಡ್ತಾರೆ ಸರ್. ಹಿಂದಿನ ಕಾಲಕ್ಕೆ ಹೋದಾಗ, ನಮ್ಮ ಅಜ್ಜಂದ್ರ ಕಾಲದಕ್ಕೆ ಹೋದಾಗ, ಅವಾಗೆಲ್ಲ ಈ ಒಂದು ಸಿರಿಧಾನ್ಯಗಳ ಸೇವನೆ ಯಾರು ಮಾಡ್ತಾ ಇದ್ರಪ್ಪ ಅಂತಂದ್ರೆ ಬಡವರು ಅಷ್ಟೇ ಮಾಡ್ತಾ ಇದ್ರು. ಇವತ್ತು ಸಿರಿಧಾನ್ಯ ಮನೆಯಲ್ಲೇ ಊಟ ಮಾಡ್ತಾ ಇದ್ದಾನಪ್ಪ ಅಂತಂದ್ರೆ ಅವನು ಬಡವ ಅಂತ ಹೇಳ್ತಾ ಇದ್ರು. ಅಂದ್ರೆ ಇವತ್ತಿನ ದಿನದಲ್ಲಿ ಸಿರಿಧಾನ್ಯಗಳ ಒಂದು ಆಹಾರ ಅಂತಂದ್ರೆ ಶ್ರೀಮಂತರ ಆಹಾರ ಆಗಿದೆ ಅಂದ್ರೆ ತಪ್ಪಾಗಲಾರದು. ಅಂದ್ರೆ ಎಲ್ಲೇ ಒಂದ್ ಕಡೆ ಈಗ ಶ್ರೀಮಂತರ ಆಹಾರ ಯಾಕೆ ಆಗಿದೆ ಅಂತ ಹೇಳ್ತೀರಾ, ಏನು ಆರೋಗ್ಯ ದೃಷ್ಟಿಯಿಂದ ಆಗಿದೆ ಅಂತ ಹೇಳ್ತೀರಾ, ಯಾವ ರೀತಿ ಮೇಡಮ್? ಖಂಡಿತ ಸರ್. ಎಲ್ಲ ಇವತ್ತು ಬೆಂಗಳೂರಲ್ಲಿ ಹೆಂಗಾಗಿದೆ ಅಂದ್ರೆ ರಾಗಿ ಮುದ್ದೆ ಹೋಟೆಲ್ಗಳು ಜಾಸ್ತಿ ಆಗಿದೆ. ನೀವೆಲ್ಲೂ ಹೋದ್ರು ನಾವು ಅದನ್ನು ನೋಡಬಹುದು. ಮೊದಲು ಹಲವಾರು ದಿನಗಳ ವರ್ಷಗಳ ಹಿಂದೆ ಎಲ್ಲೋ ಒಂದು ಕಡೆ ಸಿಗ್ತಿತ್ತು ಅದು. ಮೊದಲೆಲ್ಲ ರಾಗಿ ಮುದ್ದೆ ಅನ್ನೋದು ಚಾಲ್ತಿಯಲ್ಲೇ ಇರಲಿಲ್ಲ, ಎಲ್ಲರೂ ಜೋಳವನ್ನೇ ಬಳಸ್ತಾ ಇದ್ರು. ಇವತ್ತು ರಾಗಿಯ ಮಹತ್ವ ಗೊತ್ತಾಗಿದೆ. ಇವತ್ತು ರಾಗಿ ನಮಗೆ 40-45-50 ರೂಪಾಯಿವರೆಗೂ ಕೆಜಿ ಓಡ್ತಾ ಇದೆ. ಕಾರಣ ಏನು ಅಂದ್ರೆ ಜನಗಳಿಗೆ ಅದರ ನ್ಯೂಟ್ರಿಷನ್ ಅವೇರ್ನೆಸ್ ಏನು, ಆ ಪೌಷ್ಟಿಕಾಂಶದ ಮಹತ್ವ ಜನಗಳಿಗೆ ಗೊತ್ತಾಗಿರೋದ್ರಿಂದ ಅದರ ಬೆಲೆ ತಂತಾನೇ ಏರಿದೆ. ನಾವು ಯಾರು ಅದಕ್ಕೆ ಏನು ಮಾಡಿಲ್ಲ, ಜನಗಳಿಗೆ ತಿಳುವಳಿಕೆ ಬಂತು, ಇದನ್ನ ತಿಂದ್ರೆ ನಾವು ಆರೋಗ್ಯವಾಗಿ ಇರ್ತೀವಿ ಅಂತ ಗೊತ್ತಾಗಿದೆ. ನೋಡಿ, ಇದರಲ್ಲಿ ಯಾರದ ಪಾತ್ರನೂ ಇಲ್ಲ, ಅದರದ್ದು ಗುಣದಿಂದ ಅದು ಬೆಲೆ ಪಡೆದಿದೆ. ಇವತ್ತು ರಾಗಿಗಳಿರ್ಬೋದು, ಸಿರಿಧಾನ್ಯಗಳಿರ್ಬೋದು, ಇವತ್ತು ಸಿರಿಧಾನ್ಯವನ್ನ ಸೌಕರ್ಯ ಮಾತ್ರ ಕೊಂಡ್ಕೋಬಹುದು ಅನ್ನೋಂತೂ ಪರಿಸ್ಥಿತಿ ಬಂದಿದೆ. ಯಾಕೆ ಅಂದ್ರೆ ನಾವೇ ನೋಡ್ತೀವಲ್ವಾ, ಹಲವಾರು ಕಡೆಗಳಲ್ಲಿ 120 ರೂಪಾಯಿವರೆಗೂ ಒಳ್ಳೆ ಅಕ್ಕಿ ಅದು. ನೀವು ನವಣೆ ಇರ್ಬೋದು, ಆರ್ಕ ಇರ್ಬೋದು, ನಮ್ಮ ಹಿರಿಯೂರಲ್ಲಿ 90-80 ರೂಪಾಯಿ ಸಿಗುತ್ತೆ. ನೀವು ಒಳ್ಳೆ ಬೆಂಗಳೂರು ಮತ್ತೆ ಮೆಟ್ರೋಪಾಲಿಟನ್ ಸಿಟೀಸ್ ಮತ್ತೆ ಮೋರ್ಗಳಲ್ಲಿ ಹೋಗಿ ಕೇಳಿದ್ರೆ ಇದ್ರ ಬೆಲೆ 120-140 ರೂಪಾಯಿವರೆಗೂ ಇದೆ. ಇವತ್ತು ನಮ್ಮ ಸೋನಾ ಮಸೂರಿ ಅಕ್ಕಿ ನಮ್ಗೆ 50 ರೂಪಾಯಿಗೂ ಸಿಗುತ್ತೆ, 40 ರೂಪಾಯಿಗೂ ಸಿಗುತ್ತೆ. ಸೊಸೈಟಿಯಲ್ಲಿ ದೊರೆಯುವಂತ ಅಕ್ಕಿ ನಮಗೆ ದುಡ್ಡಿಲ್ದಲ್ಲೂ ಕೂಡ ದೊರೆಯಬಹುದು. ಆದ್ರೆ ಅದು ಅಷ್ಟು ಆರೋಗ್ಯಕರ ಅಲ್ಲ ಅಂತ ಅದು ಪ್ರೂವ್ ಆಗೋಗ್ಬಿಟ್ಟಿದೆ. ನಾವು ಅದನ್ನ ರುದ್ಧಿಸ್ಬಿಟ್ಟಿದೀವಿ. ಈಗ ಈಗ ಸಿರಿಧಾನ್ಯಗಳು ತಮ್ಮ ಮಹತ್ವವನ್ನು ತಗೊಂಡಿದೆ, ಅದರಲ್ಲಿ ನಿಜಾಂಶ ಇದೆ, ನಮ್ಮ ಆರೋಗ್ಯಕ್ಕೆ ಉತ್ತಮ ಕೂಡ ಅದು, ಆದ್ರಿಂದ ತನ್ನ ಬೆಲೆಯನ್ನು ತಾನೇ ಪಡೆದಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಅಂದ್ರೆ ಎಲ್ಲೋ ಒಂದ್ ಕಡೆ ಈ ಸಿರಿಧಾನ್ಯಗಳು ಅಂದ್ರೆ ವಿಷಮುಕ್ತ ಆಹಾರ ಅಂತ ಹೇಳಿದ್ರೆ ತಪ್ಪಾಗಲಾರದು. ಖಂಡಿತ. ನಾವು ಯಾವುದೇ ಒಂದು ಇದಕ್ಕೆ ಬೆಳೆಯ ಬಗ್ಗೆ ಒಂದು ಸೀಡ್ ಟ್ರೀಟ್ಮೆಂಟ್ ಅಂತ ನಾವು ಬೀಜಕ್ಕೆ ಏನೇನು ನಾವು ಸಿಂಪಡಣೆ ಮಾಡ್ತೀವಿ ಅದಿರ್ಬೋದು, ಆಮೇಲೆ ನಾವು ರಸಗೊಬ್ಬರಗಳ ಒಂದು ಬಳಕೆ ಇರ್ಬೋದು, ಆಮೇಲೆ ನಾವು ಹೂವಿಗೆ ಬಂತು, ಹೂವಿಗೆ ತುಂಬಾ ನಾವು ಏನೋ ಪೆಸ್ಟಿಸೈಡ್ಸ್ ಹೊಡೆದ್ವಿ, ಜಾಸ್ತಿ ಕೆಮಿಕಲ್ಸ್ ಬಳಕೆ ಮಾಡಿದೀವಿ ಅನ್ನೋ ಅಂತ ಒಂದು ವಿಧಾನ ಇದರಲ್ಲಿ ಕಡಿಮೆ. ನಾವು ಏನು ಇಲ್ಲದೆ ಒಳ್ಳೆ ಉತ್ಪತ್ತಿಯನ್ನ ನಮ್ಮ ದೇಹಕ್ಕೆ ನಾವು ಕೊಡಬಹುದು. ಈ ಒಂದು ಸಿರಿಧಾನ್ಯಗಳ ಬಗ್ಗೆ ನಮ್ಮ ಕೃಷಿಕರಿಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ನಿಮ್ಮನ್ನ ಸಂಪರ್ಕ ಯಾವ ರೀತಿ ಮಾಡಬಹುದು? ಖಂಡಿತವಾಗ್ಲೂ. ನನ್ನ ಮೊಬೈಲ್ ಸಂಖ್ಯೆಯನ್ನ ದಯಮಾಡಿ ಎಲ್ಲರೂ ನಿಮ್ಮ ಪುಸ್ತಕದಲ್ಲಿ ಅಥವಾ ಎಲ್ಲಾದರೂ ನಿಮ್ಮ ಮೊಬೈಲ್ನಲ್ಲಿ ಸೇವ್ ಮಾಡಿ ಇಟ್ಕೊಳ್ಳಿ. ಮೊಬೈಲ್ ಸಂಖ್ಯೆ 9986-47-124. ಇನ್ನೊಮ್ಮೆ ಕನ್ನಡದಲ್ಲಿ ಹೇಳ್ತೀನಿ ಅದನ್ನ, 9986-46-12-24. ಈ ಸಂಖ್ಯೆಗೆ ತಾವು ದೂರವಾಣಿ ಮುಖಾಂತರ ಕರೆ ಮಾಡಿ ಯಾವುದೇ ಮಾಹಿತಿಯನ್ನು ಸಹ ತಮ್ಮಲ್ಲಿ ಸಂಗ್ರಹಿಸಬಹುದು. ಒಳ್ಳೆಯದು ಮೇಡಮ್. ಇಲ್ಲ ತನಕ ಆರೋಗ್ಯವನ್ನ ಕಾಪಾಡಿಕೊಳ್ಳುವಲ್ಲಿ ಈ ಒಂದು ಸಿರಿಧಾನ್ಯಗಳ ಪಾತ್ರ ಯಾವ ರೀತಿ ಇದೆ, ಈ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳು ಇವತ್ತು ನಮ್ಮ ಕೃಷಿಕರೊಂದಿಗೆ ಹಂಚಿಕೊಂಡಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ತಮಗೂ ಧನ್ಯವಾದ, ಹಾಗೂ ನಮ್ಮ ಆಕಾಶವಾಣಿ ಕೇಳುಗರೆಲ್ಲರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸ್ತಾ ನಮಸ್ತೆ ಸರ್. ಇದುವರೆಗೂ ಆರೋಗ್ಯ ಕಾಪಾಡಿಕೊಳ್ಳುವಲ್ಲಿ ಸಿರಿಧಾನ್ಯಗಳ ಪಾತ್ರ ಕುರಿತು ಹಿರಿಯೂರು ತಾಲೂಕು ಬಬ್ಬೂರು ಫಾರಂ ಕೃಷಿ ವಿಜ್ಞಾನ ಕೇಂದ್ರದ ಗೃಹ ವಿಜ್ಞಾನಿ ಡಾಕ್ಟರ್ ಜೆಎಂ ಸರಸ್ವತಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಯುಎಂ ಮರುಳಸಿದ್ದೇಶ್. ಈಗ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಇಂದಿನ ಪೇಟೆ ಧಾರಣೆ. ಮೊದಲಿಗೆ ಕೊಟ್ಟೂರು ಮಾರುಕಟ್ಟೆ ಹತ್ತಿ ಕ್ವಿಂಟಾಲ್ಗೆ ಕನಿಷ್ಠ 4,900 ರೂಪಾಯಿ, ಗರಿಷ್ಠ 5,591 ರೂಪಾಯಿ. ಹುರುಳಿ ಕಾಳು ಕ್ವಿಂಟಾಲ್ಗೆ ಕನಿಷ್ಠ 4,836 ರೂಪಾಯಿಯಾದರೆ ಗರಿಷ್ಠ 5,766 ರೂಪಾಯಿ. ಮೆಕ್ಕೆಜೋಳ ಕ್ವಿಂಟಾಲ್ಗೆ ಕನಿಷ್ಠ 1,745, ಗರಿಷ್ಠ 1,971 ರೂಪಾಯಿ. ರಾಗಿ ಕ್ವಿಂಟಾಲ್ಗೆ ಕನಿಷ್ಠ 2,050 ರೂಪಾಯಿ, ಗರಿಷ್ಠ 2,642 ರೂಪಾಯಿ. ಚನ್ನಗಿರಿ ಮಾರುಕಟ್ಟೆಯಲ್ಲಿ ಅಡಿಕೆ ಕ್ವಿಂಟಾಲ್ಗೆ ಕನಿಷ್ಠ 48,799 ರೂಪಾಯಿ, ಗರಿಷ್ಠ 50,899 ರೂಪಾಯಿ. ಚಳ್ಳಕೆರೆ ಮಾರುಕಟ್ಟೆಯಲ್ಲಿ ನೆಲಗಡಲೆ, ಶೇಂಗಾ ಗೆಜ್ಜೆ ಕ್ವಿಂಟಾಲ್ಗೆ ಕನಿಷ್ಠ 2,489 ರೂಪಾಯಿ, ಗರಿಷ್ಠ 7,869 ರೂಪಾಯಿ. ದಾವಣಗೆರೆ ಮಾರುಕಟ್ಟೆಯಲ್ಲಿ ಸೇಬು ಕ್ವಿಂಟಾಲ್ಗೆ ಕನಿಷ್ಠ 6,500 ರೂಪಾಯಿಯಾದರೆ ಗರಿಷ್ಠ 8,500 ರೂಪಾಯಿ. ಅಡಿಕೆ ಕ್ವಿಂಟಾಲ್ಗೆ ಕನಿಷ್ಠ 3,619 ರೂಪಾಯಿ, ಗರಿಷ್ಠ 49,869 ರೂಪಾಯಿ. ತೆಂಗಿನಕಾಯಿ ಕನಿಷ್ಠ 10,000, ಗರಿಷ್ಠ 14,000 ರೂಪಾಯಿ. ಕರ್ಬೂಜ ಕ್ವಿಂಟಾಲ್ಗೆ ಕನಿಷ್ಠ 1,600 ರೂಪಾಯಿ, ಗರಿಷ್ಠ 2,000 ರೂಪಾಯಿ. ಮಾವಿನ ಹಣ್ಣು ಕ್ವಿಂಟಾಲ್ಗೆ ಕನಿಷ್ಠ 3,000, ಗರಿಷ್ಠ 4,500 ರೂಪಾಯಿ. ಮೂಸಂಬಿ ಕ್ವಿಂಟಾಲ್ಗೆ ಕನಿಷ್ಠ 3,000, ಗರಿಷ್ಠ 3,500 ರೂಪಾಯಿ. ಈರುಳ್ಳಿ ಕ್ವಿಂಟಾಲ್ಗೆ ಕನಿಷ್ಠ 300 ರೂಪಾಯಿ, ಗರಿಷ್ಠ 1,300 ರೂಪಾಯಿ. ಪಪ್ಪಾಯಿ ಕ್ವಿಂಟಾಲ್ಗೆ ಕನಿಷ್ಠ 1,800 ರೂಪಾಯಿ, ಗರಿಷ್ಠ 2,200 ರೂಪಾಯಿ. ದಾಳಿಂಬೆ ಕ್ವಿಂಟಾಲ್ಗೆ 3,500 ರೂಪಾಯಿ ಆದರೆ ಗರಿಷ್ಠ 4,000 ರೂಪಾಯಿ. ಬಳ್ಳಾರಿ ಮಾರುಕಟ್ಟೆಯಲ್ಲಿ ಸಜ್ಜೆ ಕ್ವಿಂಟಾಲ್ಗೆ ಕನಿಷ್ಠ 2,264 ರೂಪಾಯಿ, ಗರಿಷ್ಠ 2,486 ರೂಪಾಯಿ. ಜೋಳ ಕ್ವಿಂಟಾಲ್ಗೆ ಕನಿಷ್ಠ 1,610 ರೂಪಾಯಿ, ಗರಿಷ್ಠ 2,873 ರೂಪಾಯಿ. ನವಣೆ ಕ್ವಿಂಟಾಲ್ಗೆ ಕನಿಷ್ಠ 3,905 ರೂಪಾಯಿ, ಗರಿಷ್ಠ 4,140 ರೂಪಾಯಿ. ತೊಗರಿ ಕ್ವಿಂಟಾಲ್ಗೆ ಕನಿಷ್ಠ 6,669 ರೂಪಾಯಿ, ಗರಿಷ್ಠ 9,540 ರೂಪಾಯಿ. ಇದುವರೆಗೂ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಇಂದಿನ ಪೇಟೆ ಧಾರಣೆಯಲ್ಲಿ ಕೊಟ್ಟೂರು, ಚನ್ನಗಿರಿ, ಚಳ್ಳಕೆರೆ, ದಾವಣಗೆರೆ ಮತ್ತು ಬಳ್ಳಾರಿ ಮಾರುಕಟ್ಟೆಯ ಪೇಟೆ ಧಾರಣೆ ಕೇಳಿದಿರಿ. ಕೇಳುಗರೆ, ಹಲೋ ಕಿಸಾನ್ ವಾಣಿ ನೇರ ಫೋನ್ ಇನ್ ಕಾರ್ಯಕ್ರಮ ಇದೇ ಜೂನ್ 14 ಬುಧವಾರ ಸಂಜೆ 6:50 ವಿಷಯ ಮುಂಗಾರು ಪೂರ್ವ ತರಕಾರಿ ಹಾಗೂ ತೋಟಗಾರಿಕಾ ಬೆಳೆಗಳ ನಿರ್ವಹಣೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮುಂಗಾರು ಪೂರ್ವದಲ್ಲಿ ಬೆಳೆಯಬಹುದಾದ ವಿವಿಧ ತರಕಾರಿ ಬೆಳೆಗಳ ಆಯ್ಕೆ ಹಾಗೂ ಬೇಸಾಯ ಕ್ರಮಗಳು ಮತ್ತು ಹಾಲಿ ಇರುವ ತೋಟಗಾರಿಕೆ ಬೆಳೆಗಳಲ್ಲಿ ಅನುಸರಿಸಬಹುದಾದ ನಿರ್ವಹಣಾ ಕ್ರಮಗಳು ಇನ್ನು ಮುಂತಾದ ವಿಷಯಗಳಿಗೆ ಸಂಬಂಧಿಸಿದಂತೆ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಹಿರಿಯೂರು ತೋಟಗಾರಿಕಾ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರುಗಳಾದ ಡಾ ಪ್ರಕಾಶ್ ಕೆರೋರೆ ಹಾಗೂ ಡಾ ಜೆಸಿ ಬೊಮ್ಮೇಶ್. ಕೇಳುಗರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಹಿತಿಯನ್ನು ಪಡೆಯಲು ಕರೆ ಮಾಡಬೇಕಾದ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು 9448640273 ಹಾಗೂ 9141970272. ಸ್ಥಿರ ದೂರವಾಣಿ ಸಂಖ್ಯೆ 29564 ಎಸ್ಟಿಡಿ ಕ್ರಮಾಂಕ 08194. ತಪ್ಪದೆ ಕೇಳಿ. ಇದೇ ಜೂನ್ 14 ಇದೇ ಬುಧವಾರ ಸಂಜೆ 6:50 ಹಲೋ ಕಿಸಾನ್ ವಾಣಿ ನೇರ ಫೋನ್ ಇನ್ ಕಾರ್ಯಕ್ರಮ ನಿಮ್ಮ ಚಿತ್ರದುರ್ಗ ಎಫ್ಎಂ ಕೇಂದ್ರದಿಂದ. ಪ್ರಕಟಣೆ ಕೇಳಿದಿರಿ. ಈಗ ಒಂದು ಜನಪದ ಗೀತೆಯನ್ನ ಆಲಿಸೋಣ. ಈಗ ಹವಾಮಾನ ವರದಿ. ರಾಜ್ಯದ ಕರಾವಳಿಯ ಬಹುತೇಕ ಕಡೆಗಳಲ್ಲಿ, ದಕ್ಷಿಣ ಒಳನಾಡಿನ ಹಲವು ಕಡೆಗಳಲ್ಲಿ ಮತ್ತು ಉತ್ತರ ಒಳನಾಡಿನ ಕೆಲವು ಕಡೆಗಳಲ್ಲಿ ಮಳೆಯಾಗಿದೆ. ಮಂಗಳೂರು 5 ಸೆಂಟಿಮೀಟರ್, ಕೊಲ್ಲೂರು ಶಹಾಪುರ ತಲಾ 4 ಸೆಂಟಿಮೀಟರ್, ಕಾರವಾರ ಶಿರಾಲಿ ಜನ್ಮನೆ ಕುಂದಾಪುರ ಪಣಂಬೂರು ಮಂಗಳೂರು ವಿಮಾನ ನಿಲ್ದಾಣ ಉಡುಪಿ ಕುರ್ಡಿ ಮಾನ್ವಿ ದಾವಣಗೆರೆ ಯಗಟಿ ಕೊಟ್ಟಿಗೆಹಾರ ಕೂಡ್ಲಿಗಿ ತಲಾ 3 ಸೆಂಟಿಮೀಟರ್, ಮಂಕಿ ಕಮಟ ಗೋಕರ್ಣ ಬೇಲಿಕೇರಿ ಅಂಕೋಲಾ ಸಿದ್ದಾಪುರ ಪುತ್ತೂರು ಎಚ್ಎಂಎಸ್ ಸುಬ್ರಹ್ಮಣ್ಯ ಉಪ್ಪಿನಂಗಡಿ ಬಾಲ್ಕಿ ವೈಎನ್ ಹೊಸಕೋಟೆ ಚನ್ನಗಿರಿ ಭಾಗಮಂಡಲ ಕಮ್ಮರಡಿ ಚನ್ನಪಟ್ಟಣ ಹರಪನಹಳ್ಳಿ ತಲಾ 2 ಸೆಂಟಿಮೀಟರ್, ಗೇರುಸೊಪ್ಪ ಕ್ಯಾಸಲ್ ರಾಕ್ ಹೊನ್ನಾವರ ಕದ್ರಾ ಮಂಚಿಕೆರೆ ಬೆಳ್ತಂಗಡಿ ಮಾಣಿ ಧರ್ಮಸ್ಥಳ ಶಿರಹಟ್ಟಿ ಗುಂಡಗುರ್ತಿ ಚಿತ್ತಾಪುರ ಚಿಂಚೋಳಿ ಸೇಡಂ ಹಾವೇರಿ ಬೆಳಗಾವಿ ನಗರ ಹೊಸದುರ್ಗ ದೊಡ್ಡಬಳ್ಳಾಪುರ ಕೋಲಾರ ವಿರಾಜಪೇಟೆ ಚಿಕ್ಕನಹಳ್ಳಿ ಬರಗೂರು ಕಳಸ ಕಡೂರು ಲಿಂಗನಮಕ್ಕಿ ಎಚ್ಎಂಎಸ್ ತಲಾ 1 ಸೆಂಟಿಮೀಟರ್ ಮಳೆಯಾದ ವರದಿಯಾಗಿದೆ. ರಾಜ್ಯದಲ್ಲಿ ಅತಿ ಗರಿಷ್ಠ ಉಷ್ಣಾಂಶ 39.5 ಡಿಗ್ರಿ ಸೆಲ್ಸಿಯಸ್ ಕಲಬುರಗಿಯಲ್ಲಿ ದಾಖಲಾಗಿದೆ. ಮುಂದಿನ 24 ಗಂಟೆಗಳಲ್ಲಿ ಕರಾವಳಿಯ ಬಹುತೇಕ ಕಡೆಗಳಲ್ಲಿ, ದಕ್ಷಿಣ ಒಳನಾಡಿನ ಕೆಲವು ಕಡೆಗಳಲ್ಲಿ ಮತ್ತು ಉತ್ತರ ಒಳನಾಡಿನ ಒಂದೆರಡು ಕಡೆಗಳಲ್ಲಿ ಮಳೆ ಅಥವಾ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ಉಳಿದಂತೆ ರಾಜ್ಯದ ಹವಾಮಾನದಲ್ಲಿ ಹೆಚ್ಚಿನ ಬದಲಾವಣೆ ಇಲ್ಲ. ಹವಾಮಾನ ವರದಿ ಕೇಳಿದಿರಿ. ಈಗ ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮದ ಕೊನೆಯಲ್ಲಿ ಮತ್ತೊಂದು ಜನಪದ ಗೀತೆ.